ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800180150551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಒಳ್ಳೆ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗ್ಯದ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ ಕೇಳುಗರೆ. ಈಗ ಕಾಯಕ ಶಕ್ತಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ಕಾಯಕ ಶಕ್ತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಕುರಿತು ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಸರಣಿ. ನರೇಗಾ ಯೋಜನೆಯ ಅನುಷ್ಠಾನ ಈ ವಿಷಯವಾಗಿ ಇಂದು ಭಾಗವಹಿಸುತ್ತಿದ್ದಾರೆ ಸೇಡಂ ತಾಲೂಕ್ ಪಂಚಾಯತ್ನ ಸಹಾಯಕ ನಿರ್ದೇಶಕರಾದ ಅನಿಲ್ ಮಾನ್ಪಡೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಂಕರ್ ರಾಠೋಡ್. ನಡೆಸಿಕೊಡುತ್ತಾರೆ ಸಂಗಮೇಶ್. ನರೇಗಾ ಯೋಜನೆಯ ಅನುಷ್ಠಾನ ಈ ವಿಷಯವಾಗಿ ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ತಾವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 ಮತ್ತು 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಹಳ್ಳಿ ಬದುಕಿಗೆ ಬೆಳ್ಳಿ ಕಿರಣವಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ. ಕಾಯಕ ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ಕಾಯಕ ಶಕ್ತಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಸೇಡಂ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನರೇಗಾ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಿದೆ ಅಂತ ಚರ್ಚೆ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಸೇಡಂ ತಾಲೂಕ್ ಪಂಚಾಯತ್ನ ಇಒ ಶಂಕರ್ ರಾಠೋಡ್ ಸರ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ಜೊತೆಗಿದ್ದಾರೆ ಸೇಡಂ ತಾಲೂಕ್ ಪಂಚಾಯತ್ನ ಸಹಾಯಕ ನಿರ್ದೇಶಕರು ನರೇಗಾ ಅನಿಲ್ ಮಾಲ್ಪಡೆ ಅವರು. ಸರ್, ನಿಮಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಸೇಡಂ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಎಷ್ಟೆಲ್ಲ ಜಾಬ್ ಕಾರ್ಡ್ಸ್ಗಳು ಇಶ್ಯೂ ಆಗಿದೆ ಈ ವರ್ಷ, ಎಷ್ಟು ಮಾನವ ದಿನಗಳನ್ನು ಸೃಜನೆ ಮಾಡಲಾಗಿದೆ ಸರ್? ಸರ್, ನಮ್ಮದು ಗ್ರಾಮ ಪಂಚಾಯತ್ 27, ಟೋಟಲ್ ಜಾಬ್ ಕಾರ್ಡ್ 32,401. ಸರ್, ಅದಾಗ ಆಕ್ಟಿವ್ ಜಾಬ್ ಕಾರ್ಡ್ಸ್ ಬರ್ತಾರೆ ಸರ್, ನಮ್ಮಲ್ಲಿ ಆಕ್ಟಿವ್ ಕೆಲಸ ಮಾಡೋರು 20,177. ಟೋಟಲ್ ವರ್ಕರ್ಸ್ ಅಂತ ನಮ್ಮಲ್ಲಿ 63,667. ಆಕ್ಟಿವ್ ವರ್ಕರ್ಸ್ ಅಂತ ಬರ್ತಾರೆ ಸರ್, ನಮ್ಮಲ್ಲಿ ಕೆಲಸ ಮಾಡೋ ವರ್ಕ 35,541. ಸರ್, ಒಟ್ಟು ನಮಗೆ ಮಾನವ ದಿನಗಳ ಗುರಿ ಇತ್ತು 54,000. ಸರ್, 54,05,018 ನಮ್ ಗುರಿ ಇತ್ತು ಸರ್. ನಮ್ಗೆ ನಾವು ಮಾಡಿದೀವಿ ಇಲ್ಲಿವರೆಗೂ 424,938. ಅಂದ್ರೆ ಆಲ್ಮೋಸ್ಟ್ ರೀಚ್ ಆಗಿದೆ ಸರ್, ಗುರಿ ಬಂದಿದೆ ಸರ್. ಈಗ 77% ಸಿಗ್ತಾರೆ ಸರ್. ಸರ್, ಇವಾಗ ಸರ್ ವಿವರಣೆ ಕೊಡ್ತಾ ಹೇಳ್ತಾ ಇದ್ರು, ಈಗ ಇಷ್ಟೆಲ್ಲ ಮಾನವ ದಿನಗಳನ್ನು ಸೃಜನೆ ಮಾಡಿದೀವಿ ಅಂತ. ಮತ್ತೆ ಅವರೊಂದು ಮಾತು ಹೇಳಿದ್ರು ಆಕ್ಟಿವ್ ಜಾಬ್ ಕಾರ್ಡ್ಸ್ ಅಂತ. ಈ ಆಕ್ಟಿವ್ ಜಾಬ್ ಕಾರ್ಡ್ಸ್ ಅಂದ್ರೆ ಏನ್ ಸರ್? ನಾರ್ಮಲ್ ಆಗಿ ಎಲ್ಲ ಜಾಬ್ ಕಾರ್ಡ್ಸ್ ಆಕ್ಟಿವ್ ಆಗಿರುತ್ತಲ್ಲ? ಇಲ್ಲ ಸರ್. ಏನಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸುಮಾರು ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅಲ್ಲ, ಇದು ಮೊದಲು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ 2006 ಪ್ರಾರಂಭವಾಯಿತು ಸರ್. ನಾವು ಅಲ್ಲಿಂದ ಇಲ್ಲಿಯವರೆಗೆ ನಾವು ಏನಾಗ್ತದೆ ಅಂದ್ರೆ, ಯಾರು ನಮಗೆ ಬೇಡಿಕೆ ಕೊಡ್ತಾರ ಅಂತವರಿಗೆಲ್ಲ ನಾವೆಲ್ಲ ಜಾಬ್ ಕಾರ್ಡ್ ಅನ್ನು ಕೊಡ್ತಾ ಇದೀವಿ ಸರ್. ಬಟ್ ಈಗ ಜಾಬ್ ಕಾರ್ಡ್ ಕೊಡುವಾಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಸೇಡಂ ತಾಲೂಕಿಗೆ ನಮ್ಮದು 32,401 ಜಾಬ್ ಕಾರ್ಡ್ ಇದೆ ಸರ್. ಆದ್ರೆ ನಾವೀಗ ಆಕ್ಟಿವ್ ಜಾಬ್ ಕಾರ್ಡ್ ಅಂತ ಕರಿತೀವಿ ಸರ್, 20,177 ಇದೆ. ಯಾವ ಸರ್ ಇಷ್ಟೇ ಆಕ್ಟಿವ್ ಅಂತ? ಆಕ್ಟಿವ್ ಅಂದ್ರೆ ಏನು ಅಂದ್ರೆ ಸರ್, ಯಾವ ವ್ಯಕ್ತಿ ಅಥವಾ ಯಾವ ಫಲಾನುಭವಿ 3 ನಮ್ಮ ಈ ಯೋಜನೆಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೋ, ಒಂದೇ ದಿನ ಮಾಡಲಿ 100 ಮಾಡಲಿ, ಅವರಿಗೆ ನಾವು ಆಕ್ಟಿವ್ ಜಾಬ್ ಕಾರ್ಡ್ ಅಂತ ಕರಿತೀವಿ. ಸೊ ಆ ಒಂದು ನೋಡಿದಾಗ ನಮ್ಮ ಸೇಡಂ ತಾಲೂಕಿಗೆ ಸಂಬಂಧಪಟ್ಟಂತೆ 32,401 ಜಾಬ್ ಕಾರ್ಡ್ ನಲ್ಲಿ 20,177 ಆಕ್ಟಿವ್ ಜಾಬ್ ಕಾರ್ಡ್ ಇದೆ ಸರ್. ಅದೇ ಸಂಬಂಧ ನಾವು ಈಗ ಟೋಟಲ್ ನಾವು ವರ್ಕರ್ಸ್ ನೋಡಿದಾಗ ಅಂದ್ರೆ ಈಗ 32,401 ಗಂಡ ಹೆಂಡತಿ ಮಕ್ಕಳು ಹಿಂಗೆಲ್ಲ ಇರ್ತಾರಲ್ಲ, ಸೊ ಅದು ಟೋಟಲ್ ನೋಡಿದಾಗ ನಮ್ದು 32,401 63,667 ಜನ ಇದ್ದಾರೆ ಸರ್ ವರ್ಕರ್ಸ್. ಬಟ್ ಆಕ್ಟಿವ್ ಬಂದಾಗ 35,541 ಇದೆ ಸರ್. ಸೊ 35,541 ಆಕ್ಟಿವ್ ಜಾಬ್ ಕಾರ್ಡ್, ಇದು 3 ಕಂಟಿನ್ಯೂ ಯಾರು ಮಾಡಿರ್ತಾರ ಅವ್ರಿಗೆ ನಾವು ಆಕ್ಟಿವ್ ಜಾಬ್ ಕಾರ್ಡ್ ಅಂತ ಕರಿತೀವಿ ಸರ್. ಈ ವಿವರಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಉಪ ಪ್ರಶ್ನೆ ಇದೆ ಸರ್ ನಂದು. ಈಗ ನಾನು ಒಬ್ಬ ರೈತ ಅನ್ಕೊಳ್ಳಿ, ಅಥವಾ ನರೇಗಾ ಫಲಾನುಭವಿ ಅನ್ಕೊಳ್ಳಿ, ನನ್ನ ಹತ್ರ ಜಾಬ್ ಕಾರ್ಡ್ ಇದೆ, ನಾನು ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಗ್ರಾಮ ಪಂಚಾಯತಿಯಿಂದ ಇನ್ನೊಂದು ಗ್ರಾಮ ಪಂಚಾಯತಿ ವಲಸೆ ಹೋಗಿದ್ದೀನಿ. ಇವಾಗ ಅದೇ ಜಾಬ್ ಕಾರ್ಡ್ ಇಂದ ನಾನು ಹೊಸ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ತಗೋಬಹುದಲ್ಲ ಸರ್? ಇಲ್ಲ ಸರ್, ನೀವು ಅಲ್ಲಿ ತಗೊಳಕ್ ಬರುತ್ತಲ್ಲ ಸರ್. ಯಾಕೆ ಅಂತಂದ್ರೆ ಈಗ ನೀವು ನಿಮ್ ಜಾಬ್ ಕಾರ್ಡ್ ಇಲ್ಲಿದೆ ಸರ್, ನೀವು ಇಲ್ಲೇ ಮಾಡಬೇಕು. ಒಂದು ವೇಳೆ ನೀವು ಇಲ್ಲಿ ಒಂದ್ ವೇಳೆ ನಿನಗ ಇಲ್ಲಿ ನಮ್ಮಲ್ಲಿ ಕೆಲಸ ಇರಲಿಲ್ಲ ಅಂದ್ರೆ ಪಕ್ಕದ ಪಂಚಾಯತ್ ನಾವೇ ಕಳ್ಸಿಕೊಡ್ತೀವಿ. ಬಟ್ ನಾವು ನೀವು ಬೇರೆ ಊರಾಗಿದ್ದಾಗ ನಾವು ಅಲ್ಲಿ ಈ ಜಾಬ್ ಕಾರ್ಡ್ ನಡೆಯೋದಿಲ್ಲ. ಇಲ್ಲ ಸರ್, ನೀವು ಇಲ್ಲಿ ರೆಸಿಡೆನ್ಸ್. ಸೊ ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ವಿಷಯವಾಗಿದೆ ಅಲ್ಲೇ ಕೆಲಸ ಅಲ್ಲಿ ಮಾಡಬಹುದು. ಚರ್ಚೆ ಮುಂದುವರ್ಸೋಣ ಸರ್, ಒಂದ್ ಕರೆ ಇದೆ ನೋಡೋಣ ಯಾರಿದ್ದಾರೆ ಕರೆಯಲ್ಲಿ. ಓಕೆ ಸರ್. ಹಲೋ, ಹಲೋ, ನಮಸ್ಕಾರ ಸರ್. ನಿಮ್ಮ ಸರ್? ನಮಸ್ಕಾರ ಸರ್, ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡಿ ಸರ್, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಸರ್, ನಾವು ವಿಜಯಪುರ ಜಿಲ್ಲೆ ಮುದ್ದಕಪ್ಪ ಅಂತ. ಹಾ, ಮುದ್ದಕಪ್ಪ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು? ಅಧಿಕಾರಿಗಳಿದ್ದಾರೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ಸರ್ ತಮಗೆ? ಹೌದು ಸರ್, ಗೊತ್ತಾಯ್ತು ಸರ್. ಹಾ, ಕೇಳಿ ಸರ್, ಪ್ರಶ್ನೆ ಕೇಳಿ ಸರ್. ನಾವು ಟೋಟಲಿ ಬ್ಲ್ಯಾಂಡ್ ಸರ್, ನಮ್ಗೆ ಜಾಬ್ ಕಾರ್ಡ್ ಕೊಟ್ಟಿದ್ದಾರೆ ಸರ್ ನಮ್ಮ ಪಂಚಾಯತಿಯಿಂದ. ಹಾ ಸರ್, ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ ಸರ್. ಸರ್, ನಮ್ಗೆ 7259858970 ಸರ್. ಇನ್ನೊಂದ್ ಸರ್ತಿ ರಿಪೀಟ್ ಮಾಡಿ ಸರ್. 7259858970 ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ತಮ್ಮ ಪ್ರಶ್ನೆ ಕೇಳಿ ಕೇಳಿ ಸರ್. ಸರ್, ನಂದು ಜಾಬ್ ಕಾರ್ಡ್ ಪಟ್ಟಿದ್ರೆ ಸರ್, ಅದಕ್ಕೆ ಏನು ಸರ್ ದುಡ್ಡು ಅಮೌಂಟ್ ಏನು ಜಮಾ ಆಗ್ತಾ ಇಲ್ಲ ಸರ್. ಜಾಬ್ ಕಾರ್ಡ್ ಯಾವಾಗ ಕೊಟ್ಟಿದ್ದಾರೆ ಸರ್ ನಿಮಗೆ? ಸಿಕ್ಸ್ ಮಂತ್ಸ್ ಆಯ್ತು. ಈಗ 6 ಆಗಿದೆ, ನೀವು ಕೆಲಸ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ಇಲ್ಲ ಸರ್. ಹಾ, ಈಗ ಇವೋ ಸರ್ ಶಂಕರ್ ಸರ್ ಇದಾರೆ, ಅವರು ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸರ್, ತಮ್ದು ಯಾವ ಪಂಚಾಯತಿ ಸರ್? ಸರ್, ನಮ್ದು ಹೈರಾಪುರ ಪಂಚಾಯತ್ ಬರ್ತದೆ ಸರ್, ವಿಜಯಪುರ. ಹೌದಾ ಸರ್? ಸರ್, ಇದು ಉದ್ಯೋಗ ಖಾತ್ರಿ ಯೋಜನೆ ಸರ್. ಇದು ಕೇಂದ್ರ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು, ಕಾಯಕ ಶಕ್ತಿ ಅಂತಕ್ಕಂಥದ್ದು. ಇದು ತಮಗ ಯಾವಾಗ ಜಾಬ್ ಕಾರ್ಡ್ ಕೊಟ್ಟಿದ್ದಾರೆ ಅಂದಮೇಲೆ ಸರ್, ತಾವು ನಮೂನೆ ಸಿಕ್ಸ್ನಲ್ಲಿ ತಾವೇನ್ ಮಾಡಬೇಕು ಸರ್, ತಾವು ಅರ್ಜಿಯನ್ನ ಕೊಡಬೇಕು ಗ್ರಾಮ ಪಂಚಾಯತಿಗೆ ಹೋಗಿ, ನನಗೆ ಕೆಲಸ ಕೊಡಿ ಅಂತ ತಾವು ನಮೂನೆ 6 ಅರ್ಜಿ ಸಲ್ಲಿಸಿದ್ರೆ, ಅರ್ಜಿ ಸಲ್ಲಿಸಿದಂತಹ ಒಂದು 15 ನಾವು ನಿಮಗೆ ಕೆಲಸವನ್ನ ಕೊಡ್ತೀವಿ ಸರ್. ತಾವು ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ತಾವು ಜಾಬ್ ಕಾರ್ಡ್ ತಗೊಂಡಿದ ಮೇಲೆ ತಮ್ಮಲ್ಲಿ ಇಟ್ಕೊಂಡ್ರೆ ಆಗಲ್ಲ ಸರ್, ತಾವು ಬರ್ಬೇಕು ಸರ್ ಪಂಚಾಯತಿ ಬಂದು ಅರ್ಜಿಯನ್ನು ಕೊಡ್ಬೇಕು ಸರ್. ಸರ್, ನೀವು ದೃಷ್ಟಿ ವಿಕಲಚೇತನರಲ್ವಾ ಸರ್? ಎಷ್ಟು ಪ್ರತಿಶತ ಸರ್? ಟೋಟಲ್ 100%. ಈ ಸಂದರ್ಭದಲ್ಲಿ ಏನ್ ಮಾಡಬಹುದು ಸರ್ ಇವರು? ಸರ್, ನಿಮ್ಗ ಅರ್ಜಿ ಸಲ್ಲಿಸ್ರಿ ಸರ್ ಹೇಳ್ದಂಗ ನಿಮಗೆ ಏನ್ ಕೆಲಸ ಮಾಡಬಹುದು ಅಂದ್ರೆ ಮಕ್ಕಳನ್ನ ಆಡಿಸುವಂತ ಕೆಲಸಕ್ಕೆ ಹಚ್ಚಬಹುದು ಅಥವಾ ಅಲ್ಲಿ ನಿಮ್ಗೆ ಹೆಲ್ಪ್ ಕೂಲಿ ಕಾರ್ಮಿಕರಿಗೆ ಹೆಲ್ಪ್ ಮಾಡಕ್ ಹಚ್ಚಬಹುದು ಕೆಲಸ ಕೊಡ್ತಾರೆ ಸರ್ ನೀವು ಅರ್ಜಿನ ಸಲ್ಲಿಸ್ರಿ ಅರ್ಜಿ ಸಲ್ಲಿಸಬೇಕು ಫಸ್ಟ್ ಹಾ ಸರ್ ನಾನು ರೆಡಿ ಇದ್ದೀನಿ ಕೆಲಸ ಮಾಡ್ಲಿಕ್ಕೆ ಅಂತ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅರ್ಜಿ ಸಲ್ಲಿಸಬೇಕು ಸರ್ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀವಿ ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ ಸರ್ ಈಗ ಮಹಿಳೆಯರ ಭಾಗವಹಿಸುವಿಕೆ ಬಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಅಷ್ಟು ಯಾಕೆ ಸರ್ ನಾವು ಅಷ್ಟು ಮಹತ್ವ ಕೊಡ್ತೀರಿ ಮಹಿಳೆಯರು ನರೇಗಾ ಯೋಜನೆ ಅಡಿಯಲ್ಲಿ ಭಾಗವಹಿಸಬೇಕು ಅವರು ಹೆಚ್ಚಿನ ಒಂದು ಸೌಲಭ್ಯ ಪಡಿಬೇಕು ಅಂತ ಯಾಕೆ ಹೇಳ್ತೀವಿ ನಾವು ಸರ್ ಯಾಕೆ ಅಂತ ಹೇಳಿದ್ರೆ ಸರ್ ಏನಿದೆ ಅಂತಂದ್ರೆ ಈಗ ಮಹಿಳೆಯರಿಗೆ ಈಗ ನಾವು ಈಗಾಗಲೇ ಬಹಳಷ್ಟು ಸಲ ನಾವು ಸರ್ವೆ ಕೂಡ ಮಾಡ್ತಾ ಇದೀವಿ ಬೇರೆ ಹಳ್ಳಿ ಹಳ್ಳಿಯಲ್ಲಿ ಹೆಣ್ಮಕ್ಳಿಗೆ ನೋಡ್ತಾ ಇದೀವಿ ಏನಿದೆ ಅಂತಂದ್ರೆ ಕೆಲಸ ಕೊಡುವಾಗ ಗಂಡ ಆಳಿಗೆ ಜಾಸ್ತಿ ಕೊಡ್ತಾರೆ ಹೆಣ್ಣ ಆಳಿಗೆ ಕಡಿಮೆ ಕೊಡ್ತಾರೆ ಸರ್ ಬೇರೆ ಹೊಲದಲ್ಲಿ ಕೆಲಸ ಮಾಡಿದ್ರು ಎಲ್ಲಿ ಕೆಲಸ ಮಾಡಿದ್ರು ಹೊಲ ಅಂತ ಏನಿಲ್ಲ ಸರ್ ಮನೆಯಲ್ಲಿ ಕೆಲಸ ಮಾಡಿ ಮನೆ ಕಟ್ಟುವಾಗ ಕೊಡ್ರಿ ಅಥವಾ ಗಣಿ ಕೆಲಸದಲ್ಲಿ ವೇತನ ತಾರತಮ್ಯ ಇದೆ ತಾರತಮ್ಯ ಇದೆ ಎಲ್ಲಾ ಕಡೆ ಅದೇ ರೀತಿ ಇದೆ ಬಹಳಷ್ಟು ಕಡಿಮೆ ಇದೆ ಅವರಿಗೆ 500 ಅಥವಾ 600 ಕೊಟ್ಟರೆ ಇವರಿಗೆ 300 ಕೊಡೋದು ಅಥವಾ 100 ಕೊಡೋದು 150 ಕೊಡೋದು ಅದರಲ್ಲಿ ವಿಶೇಷವಾಗಿ ನಾವು ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಹೊಲದಲ್ಲಿ ಕಳೆ ತೆಗಿತಾರಲ್ಲ ಸರ್ ಇವೆಲ್ಲ ನಾವು ನೋಡಿದಾಗ ಎಷ್ಟು ಕೊಡ್ತಾರೆ ಅಂತ ಕೇಳಿದಾಗ ಅವರು 80 ರೂಪಾಯಿ ಕೆಲವು 100 ರೂಪಾಯಿ ಅಂತ ಕೇಳಿದ್ರು ಸರ್ ನಮ್ಮ ಸೊ ಈ ರೀತಿ ಹೇಳಿದಾಗ ನಾವು ಅದನ್ನು ಕೂಡ ನಮ್ಮ ಹಿಂದಿರ್ತಕ್ಕಂಥ ಅನಿರುದ್ಧ ಶ್ರವಣ ಅಂತ IAS ಆಫೀಸರ್ ಬಂದಿದ್ರು ಸರ್ ಬಹಳಷ್ಟು ಒಳ್ಳೆಯ ಒಂದು ಕೆಲಸ ಮಾಡಿದ್ರು ಸರ್ ಆ ಸಮಯದಲ್ಲಿ ಅವರು ನಮಗೆ ಹೇಳಿದ್ರು ಅದನ್ನು ಸ್ವಲ್ಪ ಸರ್ವೆ ಮಾಡ್ರಿ ಅಂತ ಮಾಡಿದಾಗ ಬಹಳಷ್ಟು ತಾರತಮ್ಯ ಇತ್ತು ಸರ್ ಸೊ ನಮ್ಮ ನರೇಗಾ ಯೋಜನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹೆಣ್ಣು ಗಂಡು ಸಮಾನ ಇಬ್ಬರಿಗೂ ಸಮಾನ ವೇತನ ಸಮಾನ ಕೆಲಸ ಸಮಾನ ವೇತನ ಸರ್ ಇಬ್ಬರಿಗೂ ಒಂದೇ ಒತ್ತು ವೇತನ 309 ರೂಪಾಯಿ ಈಗಾಗಲೇ ಪರಿಷ್ಕರಣೆಯಾಗಿ 309 ರೂಪಾಯಿ ಆಗಿದೆ ಸರ್ ಸೊ ಇಬ್ಬರಿಗೂ ಸೇಮ್ ಇದೆ ಸೊ ಇದರಿಂದ ಏನಾಗ್ತದೆ ಅಂದ್ರೆ ಹೆಣ್ಮಕ್ಕಳಲ್ಲಿ ಸ್ವಲ್ಪ ಏನಾಗ್ತದೆ ಆರ್ಥಿಕ ಜಾಸ್ತಿ ಆಗ್ತದೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಇಲ್ಲಿ ಸ್ವಲ್ಪ ಅಮೌಂಟ್ ನಮಗೆ ಚೆನ್ನಾಗಿ ಕೊಡ್ತಾರೆ ಹಣ ನಮಗೆ ಇಲ್ಲಿ ಬರುತ್ತೆ ಆ ಉದ್ದೇಶದಿಂದ ಏನಾಗ್ತದೆ ಅಂದ್ರೆ ಆ ಹೆಣ್ಮಕ್ಕಳಿಗೆ ಏನಾಗ್ತದೆ ಇಲ್ಲಿ ನಾವು ಹೋಗ್ಬಹುದು ಅಂತಕ್ಕಂಥದ್ದು ಅದರಿಂದ ನಾವು ಈಗ ಮಹಿಳಾ ಕಾಯಕೋತ್ಸವ ಅಂತ ಮಾಡ್ತಾ ಇದೀವಿ ಸರ್ ಮಹಿಳಾ ಕಾಯಕೋತ್ಸವ ಅಂದ್ರೆ ಹೆಣ್ಮಕ್ಳಿಗೆಲ್ಲ ಒಂದ್ ಸ್ವಲ್ಪ ಅವೇರ್ನೆಸ್ ಮಾಡೋದು ನಾವು ಅವರಿಗೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸೋದು ಅವರಿಗೆಲ್ಲ ಹೇಳೋದು ನೋಡಮ್ಮ ಈ ರೀತಿ ಇದೆ ಮನೆ ಮನೆ ಹೋಗಿ ಹೇಳ್ತೀವಿ ಸರ್ ಹೇಳ್ತಾ ಇದೀವಿ ಏನಿದೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ನಾವು ಹೇಳಿದಾಗ ಏನಾಗ್ತದೆ ಅವ್ರಿಗೆ ಗೊತ್ತಾಗ್ತದೆ ಓ ಇಲ್ಲಿ 309 ರೂಪಾಯಿ ಕೊಡ್ತಾರಲ್ಲ ನನಗಲ್ಲಿ ಬರೀ 100 ರೂಪಾಯಿ ಕೊಡ್ತಿದ್ರಲ್ಲ ಆಮೇಲೆ ಇಲ್ಲಿ ಏನಾದ್ರೆ ನಮ್ದು ಒಂದಿಷ್ಟು ಲಿಮಿಟೆಡ್ ವರ್ಕ್ ಕೆಲಸ ಇದೆ ಇಷ್ಟೇ ಅಂತ ನಮ್ಮಲ್ಲಿ ಒಂದು ನಮ್ದು ಸರ್ವೆ ಮಾಡಿದ್ವಿ ಆ ರೀತಿ ಆ ಸ್ವಲ್ಪ ಕೆಲಸ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಇದು ಬಹಳ ಉಪಕಾರ ಇದೆ ಸರ್ ಈಗ ನಾವು ಮೊನ್ನೆ ಈ ಒಂದಿದ್ರಿಂದ ನಾವು ಎಲ್ಲಿ ಸ್ವಲ್ಪ ಕಡಿಮೆ ಇದೆ ಯಾವ ಒಂದು ಇದರಲ್ಲಿ ಕಡಿಮೆ ಇದೆ ನಾವು ಪಿಂಕ್ NMR ಅಂತ ತೆಗೆದಾ ಇದೆ ಸರ್ ಪಿಂಕ್ NMR ಸರ್ ಬಹಳ ಬರೀ ಒನ್ಲಿ ಹೆಣ್ಮಕ್ಳಿರ್ಬೇಕು ಸರ್ ವಿಶೇಷವಾಗಿ ಹೆಣ್ಮಕ್ಳಿರ್ಬೇಕು ಪಿಂಕ್ ಹೆಣ್ಮಕ್ಳಿಗಾಗಿನೇ ಒಂದು NMR ತೆಗೆದ ಸರ್ ಅವಾಗ ಏನಾಗ್ತದೆ ಅಂದ್ರೆ ಅವರಿಗೆ ಒಂದು ಒಂದು ಹುರುಪು ಬರ್ತದೆ ಓ ಇದು ನಮ್ಗೆಲ್ಲ ಒಂದೇ ಸಲ ತೆಗ್ದಿರ್ತಾರಲ್ಲ ಇದು ಬಹಳ ಚೆನ್ನಾಗಿದೆ ಅಂತ ಅವ್ರಿಗೆ ಸ್ವಲ್ಪ ಅನಿಸ್ತದೆ ಹಿಂಗಾಗಿ ನಾವು ಸುಮಾರು ಇದು ಮಾಡ್ತಾ ಇದೀವಿ ಸರ್ ಒಂದ್ ಕರೆ ಬಂದಿದೆ ಸರ್ ನೋಡೋಣ ಎಸ್ ಸರ್ ಹಲೋ ಹಲೋ ಸರ್ ಹೇಳಿ ಸೇಡಂ ತಾಲೂಕಿಂದನೇ ಕರೆ ಬಂದಿದೆ ನೋಡಿ ಸರ್ ನರೇಶ್ ರೆಡ್ಡಿ ಅವರು ತಮ್ಮ ನಂಬರ್ ಹೇಳಿ ಸರ್ 9535888381010 ನೋಡಿ ಸರ್ ನೀವು ಸೇಡಂ ತಾಲೂಕಿಂದನೇ ಕರೆ ಮಾಡಿದ್ದೀರಿ ಸೇಡಂ ತಾಲೂಕ್ ಪಂಚಾಯತ್ನ ಇಒ ಸಾಹೇಬ್ರು ಮತ್ತೆ ಸಹಾಯಕ ನಿರ್ದೇಶಕರು ನರೇಗಾ ಇಬ್ರು ಕಾರ್ಯಕ್ರಮದಲ್ಲಿದ್ದಾರೆ ತಮ್ಮ ಗ್ರಾಮ ಪಂಚಾಯತ್ ಯಾವ್ದಂದ್ರಿ ಸರ್ ನಮಗೂ ಖುಷಿ ಆಯ್ತು ನೀವು ಕರೆ ಮಾಡಿದ್ರಲ್ಲ ಅಂತ ತಮ್ಮ ಗ್ರಾಮ ಪಂಚಾಯತ್ ಯಾವುದು ನರೇಶ್ ರೆಡ್ಡಿ ಅವರೇ ತಮ್ಮ ಗ್ರಾಮ ಪಂಚಾಯತಿ ಒಂದ್ಸರ್ತಿ ಹೇಳ್ಬಿಡಿ ಬೆನಕನಳ್ಳಿ ಆಯ್ತು ಸರ್ ಈಗ ಹೇಳಿ ಪ್ರಶ್ನೆ ಕೇಳಿ ತಮ್ದು ಪ್ರಶ್ನೆ ಅಂದ್ರೆ ಏನು ಸರ್ ನಮ್ಮಂತ ವಿಶೇಷ ಚೇತನರಿಗೆ ಕೆಲಸ ಕೊಟ್ಟಿದ್ದಾರೆ ಸರ್ ನಮ್ಗೆ ನೆರೆದ ಯೋಜನೆಯಲ್ಲಿ ಇದು ನಾವು ಕೆಲಸ ಮಾಡ್ತೀವಿ ಸರ್ ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ತುಂಬಾ ಖುಷಿ ಆಯ್ತು ನೋಡಿ ಸರ್ ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ನರೇಶ್ ರೆಡ್ಡಿ ಅವರೇ ತುಂಬಾ ಧನ್ಯವಾದ ತಾವು ಮೊದಲು ಕೂಡ ಇಲ್ಲಿ ಫೋನ್ ಮಾಡಿದ್ರಿ ಅಂತ ನನಗೆ ಗೊತ್ತಿದೆ ಅವಾಗ ತಮಗೆ ನಾನು ಕೂಡ ಫೋನ್ ಮಾಡಿದ್ದೆ ತಮಗ ವೈಯಕ್ತಿಕವಾಗಿ ಫೋನ್ ಮಾಡಿದ್ದೆ ಯಾಕಂದ್ರೆ ನನಗೆ ತಮ್ಮ ಈ ಕರೆ ಇಲ್ಲಿ ಮೊದಲು ಮಾಡಿದ್ರು ಸರ್ ಆಕಾಶವಾಣಿ ಕಾಯಕ ಶಕ್ತಿ ಕಾರ್ಯಕ್ರಮದ ಮುಖಾಂತರವಾಗಿ ನಂಬರ್ ಸಿಕ್ಕಿತ್ತು ನಿಮಗೆ ಸಿಕ್ಕಿತ್ತು ಸರ್ ಇಲ್ಲಿಂದ ಬಂದಿದ್ದಕ್ಕೆ ನಮಗೆ ಕಳಿಸಿದ್ರು ನರೇಶ್ ರೆಡ್ಡಿ ಅವರೇ ನೀವು ಚೆನ್ನಾಗಿ ಕೆಲಸ ಮಾಡಬಹುದು ತಮ್ಗೆ ಏನು ತೊಂದರೆ ಇದ್ರು ನಮಗೆ ಸಂಪರ್ಕಿಸಬಹುದು ಏನು ಚಿಂತೆ ಇಲ್ಲ ತಾವು ಕೆಲಸ ಮಾಡಿ ಓಕೆ ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಮ್ಮ ಕಾರ್ಯಕ್ರಮದ ಫಲಶ್ರುತಿ ಅಂತಾನೆ ಹೇಳಬಹುದು. ನರೇಶ್ ರೆಡ್ಡಿ ಅವರು ಇವಾಗ ನರೇಗಾ ಯೋಜನೆ ಅಡಿಯಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸರ್, ಇವಾಗ ಮತ್ತೆ ನರೇಗಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಈಗ ವೈಯಕ್ತಿಕವಾಗಿ ಒಬ್ಬ ರೈತ, ಬಡ ರೈತ ಅಥವಾ ಸಣ್ಣ ಹಿಡುವಳಿ ಹೊಂದಿರುವಂತಹ ರೈತ, ಎಷ್ಟು ಮೊತ್ತದವರೆಗೆ ಸೌಲಭ್ಯವನ್ನು ಪಡಿಬಹುದು ಸರ್ ಈ ನರೇಗಾ ಯೋಜನೆ ಅಡಿಯಲ್ಲಿ? ಸರ್, ಇದು ಬಹಳ ಅತಿ ಮುಖ್ಯವಾದಂತಹ ವಿಷಯವನ್ನು ನಮಗೆ ಹೇಳಿದ್ರಿ ಸರ್. ಯಾಕಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಸರ್, ಇದು ಬಹಳ ಅತಿ ಮುಖ್ಯವಾದಂತಹ ಯೋಜನೆ ಸರ್. ಇದು ಇದು ಏನಿದೆ ಅಂದ್ರೆ ರೈತರಿಂದ ರೈತರಿಗಾಗಿ ಇದು ಅಭಿಯಾನ ಇರ್ತಕ್ಕಂಥದ್ದು ಸರ್. ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮಾರ್ಗಸೂಚಿಯಂತೆ ಒಟ್ಟು ವೆಚ್ಚದ ನಾವು ಏನ್ ಮಾಡ್ತೀವಿ ಅಂದ್ರೆ 60% ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆ ಮಾತ್ರ ಖರ್ಚು ಮಾಡಬೇಕಂತಿದೆ ಸರ್. ಇದರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಆ ಒಂದು ಗ್ರಾಮ ಸಭೆಯಲ್ಲಿ ಏನ್ ಮಂಡನೆ ಮಾಡಿರ್ತಾರ, ಆ ಇದರಲ್ಲಿರ್ತಕ್ಕಂಥ ಒಬ್ಬ ಫಲಾನುಭವಿ ಅವನಲ್ಲಿ 250,000 ಮಿತಿಯೊಳಗೆ ತನಗೆ ಬೇಕಾದ ವೈಯಕ್ತಿಕ ಕಾಮಗಾರಿಗಳನ್ನು ಅವ ತೆಗೆದುಕೊಳ್ಳಕ್ಕೆ ಅರ್ಹರಾಗಿರ್ತಾರೆ. ಯಾವೆಲ್ಲ ವೈಯಕ್ತಿಕ ಕಾಮಗಾರಿಗಳನ್ನ ತಗೋಬಹುದು ಸರ್ ಒಬ್ಬ ಫಲಾನುಭವಿ? ಸರ್, ಆ ವ್ಯಕ್ತಿ ಸರ್ ನೋಡಿ ಸರ್, ಆ ತನಗಿರ್ತಕ್ಕಂಥ ಈಗಾದನಿಗೆ ರೈತರಿಗೆ ಅಂತ ಹೇಳಿದ್ವಿ ನಾವು. ರೈತರ ಅಂತಂದ್ರೆ ಒಬ್ಬ ಸಣ್ಣ ರೈತ ಇರ್ತಾನೆ, ಬಿಪಿಎಲ್ ಕಾರ್ಡ್ ಇರ್ತಾನೆ ಸರ್, ಅವನ್ ಮನೆಯಲ್ಲಿರ್ತಕ್ಕಂಥ ಕೃಷಿ ಹೊಂಡ ಮಾಡ್ಕೋಬಹುದು ಅಂತ. ಕೃಷಿ ಹೊಂಡ ಮಾಡಿಬಿಟ್ಟು ಆ ಕೃಷಿ ಹೊಂಡ ಇರ್ತಕ್ಕಂಥ ನೀರಿನಿಂದ ಅಥವಾ ಇವೆಲ್ಲ ತರಕಾರಿ ಬೆಳೆಗಳನ್ನ ಬೆಳ್ಕೋಬಹುದು, ಅಥವಾ ದನ ದುಡ್ಡಿ, ಆಮೇಲೆ ಕುರಿ ದೊಡ್ಡಿ, ಆಮೇಲೆ ತನ್ನ ಹೊಲಕ್ಕೆ ಸರ್ ಈಗಾಗಲೇ ಈಗ ಎಲ್ಲ ಹರಿದು ಹೋಗ್ತಿರ್ತದೆ ಸರ್, ಅಂತದ್ರಲ್ಲಿ ಬದು ನಿರ್ಮಾಣ ಮಾಡಬಹುದು, ತೋಟಗಾರಿಕೆ ಹಣ್ಣುಗಳನ್ನು ಕೂಡ ಹಾಕೋಬಹುದು, ಎರೆಹುಳ ಘಟಕ ಹಾಕಬಹುದು, ಅಥವಾ ನಾ ತಮಗೆ ಮನೆಗಳ ಕೂಡ ಏನಾದರೂ ಮನೆ ಇತ್ತಂದ್ರೆ ಅದಕ್ಕೂ ಕೂಡ ತಾನು ಇದು ಮಾಡಬಹುದು ಸರ್. ಈ ರೀತಿಯಾಗಿ 250,000 ತನ್ನ ಜೀವಿತಾವಧಿಯಲ್ಲಿ ಆತ ಅದರ ಇದು ಫಲಾನುಭವಿಯನ್ನು ಪಡ್ಕೋಬಹುದು ಸರ್. ತುಂಬಾ ಒಳ್ಳೆ ಯೋಜನೆ ಸರ್. ಒಂದು ಕರೆ ಬಂದಿದೆ ನೋಡೋಣ. ಎಸ್ ಸರ್. ಹಲೋ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ತಮ್ಮ ಪರಿಚಯ ಮಾಡಿಕೊಡಿ. ಸರ್, ನಾನು ಸಿತಾಪುರ ತಾಲೂಕ ಬಂಕಲ್ಲಿಂದ ಶಾಂತ್ ಕುಮಾರ್ ಅಂತ ಮಾತಾಡ್ತಾ ಇದ್ದೀನಿ. ಶಾಂತ್ ಕುಮಾರ್ ಸರ್. ಹಾಂ ಸರ್. ಮೊಬೈಲ್ ನಂಬರ್ ಹೇಳ್ಬಿಡಿ ಸರ್. 8197 4949 2004. ಇವತ್ತಿನ ವಿಷಯ ಗೊತ್ತಾಯ್ತಾ ಸರ್ ತಮಗೆ? ಹಾಂ, ಗೊತ್ತಾಯ್ತು ಸರ್. ಸೇಡಂ ತಾಲೂಕಿಗೆ ಸಂಬಂಧಪಟ್ಟ ಹಾಗಿದೆ, ಆದ್ರೂ ಪರವಾಗಿಲ್ಲ, ಕೇಳಿ ಸರ್ ಪ್ರಶ್ನೆ ಕೇಳಿ. ಸರ್, ಜಾಬ್ ಕಾರ್ಡ್ ಒಂದ್ಸರಿ ಮಾಡಿಸಿದ್ರಾಯ್ತಾ ಸರ್, ಪ್ರತಿ ವರ್ಷ ಮತ್ತೆ ಚೇಂಜ್ ಮಾಡ್ಬೇಕಾ ಸರ್, ಏನಾದ್ರು ರಿನ್ಯೂವಲ್ ಮಾಡ್ಬೇಕು? ಹಾ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಈಗ ಅಧಿಕಾರಿಗಳು ಉತ್ತರ ಕೊಡ್ತಾರೆ, ಅನಿಲ್ ಮಾನ್ಪಡೆ ಸರ್ ಉತ್ತರ ಕೊಡ್ತಾರೆ ಕೇಳಿ. ಪ್ರತಿ 4 ವರ್ಷಕ್ಕೊಮ್ಮೆ ತಾವು ರಿನ್ಯೂವಲ್ ಮಾಡ್ಕೋಬೇಕು ಸರ್. ಅಂದ್ರೆ ತಮ್ದು ಫೋಟೋ ಅಥವಾ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ದಾಖಲೆಗಳನ್ನು ಕೊಟ್ಟು ರಿನ್ಯೂವಲ್ ಮಾಡ್ಕೊಂಡ್ರೆ ಮತ್ತೆ ಫ್ರೆಶ್ ಆಗಿ ಮತ್ತೆ ಕೆಲಸ ಮಾಡಬಹುದು ಸರ್. ತಾವು ಪ್ರತಿ 4 ವರ್ಷಕ್ಕೊಮ್ಮೆ ಅದನ್ನ ರಿನ್ಯೂವಲ್ ಮಾಡ್ಬೇಕಂತೆ ಸರ್. ಅದಕ್ಕೆ ಮತ್ತೆ ದಾಖಲಾತಿಗಳು ತಗೊಂಡು ಹೋಗ್ಬೇಕು ಸರ್, ಆಧಾರ್ ಕಾರ್ಡ್ ಫೋಟೋ ಅದೆಲ್ಲ? ಅಂದ್ರೆ ಅವ್ರ ಫೋಟೋ ಕೊಡ್ಬೇಕು ಸರ್, ಫೋಟೋ ಚೇಂಜ್ ಆಗಿರ್ತಾರ, ಅಥವಾ ಯಾರು ಹೆಸರು ಸೇರಿಸ್ಬೇಕು ಸೇರಿಸಬಹುದು, ತೆಗಿಲಿಕ್ಕೂ ಅವಕಾಶ. ತಿದ್ದುಪಡಿ ಜೊತೆಗೆ ರಿನ್ಯೂವಲ್. ಈಗ ಶಾಂತ್ ಕುಮಾರ್ ಅವರು ತುಂಬಾ ಒಳ್ಳೆಯ ಒಂದು ಕೇಳಿದಿರ್ತಾವು, ನಮ್ಮ ಇಡಿ ಅವರು ತಮಗೆ ಉತ್ತರವನ್ನು ಕೊಟ್ಟಿದ್ರು, ಬಹಳ ಚೆನ್ನಾಗಿದೆ. ಆದ್ರೂ ಕೂಡ ಯಾಕೆ ಅದನ್ನ ಕೇಳ್ತೀವಿ ಅಂದ್ರೆ 4 ವರ್ಷ ಆಗಿರ್ತದೆ, ಅದ್ರ ನೀವು ವಲಸೆ ಹೋಗಿದ್ರು ಅಥವಾ ಏನಾಗಿದ್ರು ನಮಗೂ ಗೊತ್ತಾಗಬೇಕಲ್ಲ. ಕಾರ್ಯಕ್ರಮದ ಆರಂಭದಲ್ಲಿ ಆಕ್ಟಿವ್ ಜಾಬ್ ಕಾರ್ಡ್ಸ್ ಬಗ್ಗೆ ಹೇಳಿದ್ರಿ. ಹಾಂ ಸರ್, ಹಂಗಾಗಿ ನಾವು ಈಗ ನೀವು ಹಂಗೆ ಕೊಟ್ಬಿಟ್ರೆ ನಿಮ್ ಹೆಸರ ಮೇಲೆ ಮೊತ್ತ ಕೆಲಸ ಮಾಡ್ಕೋಬಹುದು. ಸೊ ನಿಮ್ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ 4 ವರ್ಷ ನಂತರ ಏನೋ ಆಗ್ಬೋದು, ಹೇಳಿಕ್ ಆಗೋದಿಲ್ಲ. ಸೊ ಅದರಿಂದ ತಾವು ಇನ್ನೊಂದ್ಸಲ ಬಂದು ಅದನ್ನ 4 ವರ್ಷ ತನಕ, ಯಾಕಂದ್ರೆ ನಾವು 3 ವರ್ಷ ಆಕ್ಟಿವ್ ಜಾಬ್ ಕಾರ್ಡ್ ಅಂತ ತಗೋತೀವಿ, 4 ವರ್ಷ ಆದ್ಮೇಲೆ ನಿಮ್ದು ಆಕ್ಟಿವ್ ಬರೋದಿಲ್ಲ ತಮ್ದು. ಅದರಿಂದ ತಾವು ಇನ್ನೊಂದ್ಸಲ ಬಂದು ತಮ್ಮ ಅರ್ಜಿಯನ್ನು ಕೊಟ್ಬಿಟ್ಟು ಫೋಟೋ ಕೊಟ್ಬಿಟ್ರೆ ಅದು ಮತ್ತೆ ನಿಮ್ದು ಕಂಟಿನ್ಯೂ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಇನ್ನೊಂದು ಕರೆ ಇದೆ ಸರ್, ನೋಡೋಣ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ಸುಲ್ತಾನ್ ಗ್ರಾಮ ಪಂಚಾಯತ್. ಹಾ ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಾನು ಚಂದ್ರಕಾಂತ್ ಹೆಬ್ಳೇರಿ. ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 8217 1729 29. ಇನ್ನು ಎರಡು ಡಿಜಿಟ್ ಸರ್? 27 27. ಪ್ರಶ್ನೆ ಕೇಳಿ ಸರ್, ಅಧಿಕಾರಿಗಳಿದ್ದಾರೆ ಸ್ಟುಡಿಯೋದಲ್ಲಿ. ಸರ್ ದನಗಳ ಕೊಟ್ಟಿಗೆ ತಮ್ಮ ರಿಕ್ವೈರ್ಮೆಂಟ್? ಹೌದಾ, ಇವಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋರು ಇದ್ವಿ. ಮುಂದಿನ ವರ್ಷದ ಆಕ್ಷನ್ ಪ್ಲಾನ್ ರೆಡಿ ಆಗುವಂತ ಹಂತ ಸರ್, ಇವರಿಗೆ ದನದ ಕೊಟ್ಟಿಗೆ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಇವ್ರ ಏನ್ ಮಾಡ್ಬೇಕು ಸರ್ ಇವಾಗ ದನದ ಕೊಟ್ಟಿಗೆ ಬೇಕಾಗಿದೆ ಅವ್ರಿಗೆ? ಚಂದ್ರಕಾಂತ್ ಹೆಬ್ಳೇವ್ರೆ, ಹಾ, ಬಹಳ ಚೆನ್ನಾಗಿ ಹೇಳಿದ್ರಿ. ತಾವು ಏನಿದೆ ಅಂತಂದ್ರೆ, ತಮಗೆ ದನದ ಕೊಟ್ಟಿಗೆ ಬೇಕು ಅಂತ ಹೇಳಿದ್ರೆ, ಈಗ ನಾವು ಮುಂದಿನ ವರ್ಷದ ಕ್ರಿಯಾ ಯೋಜನೆಯನ್ನ ಮಾಡ್ತಾ ಇದೀವಿ, ಈಗಾಗಲೇ ಅಂತಿಮ ಹಂತದಲ್ಲಿ ಇದೆ. ಕೆಲವು ಕಡೆ ಈಗಾಗಲೇ ಮುಗ್ದಿರಬಹುದು, ಕೆಲವು ಕಡೆ ಮಾಡಿದ್ದಾರೆ. ಸೊ ತಮ್ಮ ಒಂದು ಏನ್ ದನದ ಕೊಟ್ಟಿಗೆ ಏನ್ ಹಾಕ್ಬೇಕಂತ ಇದೆಯಲ್ಲ, ನೀವು ಒಂದು ಗ್ರಾಮ ಪಂಚಾಯತಿಯ ಈಗ ಗ್ರಾಮ ಸಭೆ ಆಗಿದೆ, ವಾರ್ಡ್ ಸಭೆ ಆಗಿದೆ. ಸೊ ಅದರಲ್ಲಿ ತಾವು ಕೊಡಬೇಕು, ಕೊಟ್ಟರೆ ಅವರು ಅದರಲ್ಲಿ ಸೇರಿಸಿ ಕ್ರಿಯಾ ಯೋಜನೆಯಲ್ಲಿ ಇಟ್ಟು ಅನುಮೋದನೆ ಮಾಡಿ ತಮಗೆ ಕೊಡ್ತಾರೆ ಸರ್. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಒಳ್ಳೆ ಟೈಮ್ ಅಲ್ಲಿ ಕರೆ ಮಾಡಿದ್ರು ಅವರು. ಸರ್ ಹೇಳಿ, ಇವಾಗ ಮುಂದಿನ ವರ್ಷದ ಆಕ್ಷನ್ ಪ್ಲಾನ್ ರೆಡಿ ಆಗ್ತಿದೆ ಅಂತ ಹೇಳಿದ್ರಿ, ಯಾವೆಲ್ಲ ಕಾಮಗಾರಿಗಳು ಅಥವಾ ಯಾವೆಲ್ಲ ಕೆಲಸದ ಬಗ್ಗೆ ಒಬ್ಬ ರೈತ ಆಗ್ಲಿ ಬೇರೆ ಬೇರೆ ಫಲಾನುಭವಿಗಳಾಗ್ಲಿ ಬೇಡಿಕೆ ಇಡಬಹುದು ಸರ್ ಈ ಸಂದರ್ಭದಲ್ಲಿ? ಸರ್ ಇದು ಬಹಳ ಈಗಾಗಲೇ ಸರ್ ಈ ಮುಂದಿನ ವರ್ಷದ ನಮ್ದು ಕ್ರಿಯಾ ಯೋಜನೆ ಈಗ ಮುಂದಿನ ವರ್ಷದ ನಾವು ಈಗಾಗಲೇ ಪ್ರಾರಂಭವಾಗಿದೆ ಸರ್ ನಮ್ದು. ಆಕ್ಚುಲಿ ಇದು ಪ್ರಾರಂಭವಾಗಿದ್ದು 2/10/22 ನಾವೆಲ್ಲ ವೇಳಾಪಟ್ಟಿಯನ್ನು ಮಾಡಿದೀವಿ ಸರ್. ಗಾಂಧಿ ಜಯಂತಿ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಸರ ಮೇಲೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ಪ್ರಾರಂಭವಾಗಿದೆ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ವರ್ಷದ ಮೊದಲಿಂದ ಮುಂದಿನ ವರ್ಷ ಅಂದ್ರೆ ಈಗ 23-24 2/10/22 ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು ಅವಾಗಿಂದ ಗ್ರಾಮ ಸಭೆಗಳ ನಾವು ಮನೆ ಮನೆ ಜಾಥಾ ಅಂತ ಮಾಡ್ತೀವಿ, ಕಾಲ್ನಡಿಗೆ ಅಂತ ಮಾಡ್ತೀವಿ ಸರ್. ಮಾಡಿಬಿಟ್ಟು ಎಲ್ಲಾ ಒಂದು ಗ್ರಾಮ ಸಭೆಯನ್ನ ವಾರ್ಡ್ ಸಭೆಯನ್ನ ಮಾಡಿಬಿಟ್ಟು ಎಲ್ಲಾ ಕಾಮಗಾರಿಗಳನ್ನ ನಾವು ತಗೊಳಕ್ಕೆ ಪಟ್ಟಿಯನ್ನ ತಗೊಳ್ತಾ ಇದ್ದೀವಿ ಸರ್. ತಗೊಂಡ್ಬಿಟ್ಟು ಏನ್ ಮಾಡ್ತೀವಿ ಅಂತಂದ್ರೆ ನಂತರ ನಾವೇನ್ ಮಾಡ್ತೀವಿ ಕ್ರಿಯಾ ಯೋಜನೆಗೆ ನಾವೆಲ್ಲ ಇದ್ ಮಾಡ್ತೀವಿ ಸರ್. ಮಾಡುವಾಗ ಏನಾಗ್ತಂದ್ರೆ ಅಲ್ಲಿರ್ತಕ್ಕಂಥ ನಮ್ದೇನು ಒಂದು ಪಟ್ಟಿ ಇದೆ, ಆ ಪಟ್ಟಿ ಪ್ರಕಾರ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಮಗಾರಿಗಳನ್ನ ತಗೋತೀವಿ ಸರ್. ಪಟ್ಟಿಯಲ್ಲಿ ಯಾವೆಲ್ಲ ಕಾಮಗಾರಿಗಳಿದೆ ಒಂದ್ಸರ್ತಿ ಹೇಳ್ಬಿಡಿ ಸರ್. ಹೇಳ್ಬಿಡ್ತೀನಿ ಸರ್. ಈಗ ನಮ್ದು ಏನಿದೆ ಅಂತಂದ್ರೆ ಸರ್, ನಮ್ಮ ಇದರಲ್ಲಿ ಸರ್ ನಮ್ಮ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಶೇಕಡ ಈಗಾಗಲೇ ತಮಗೆ ಹೇಳಿದ ಹಾಗೆ 60% ನಾವು ಕೃಷಿಗಾಗಿ ನಾವು ಸ್ವಲ್ಪ ಮೀಸಲಿಟ್ಟಿವಿ, ನಾವು ಅದಕ್ಕೆ ಜಾಸ್ತಿ ಕೊಡ್ತೀವಿ. ಆಮೇಲೆ ನಮ್ದು ಯಾವುದೇ ಒಂದು ಕ್ರಿಯಾ ಯೋಜನೆ ಇದ್ರೂ ಕೂಡ ಸಾಮಗ್ರಿ ವೆಚ್ಚ ಕೂಲಿ ವೆಚ್ಚ ಅಂತ ಇರ್ತದೆ ಸರ್. ಅದು ನಮ್ದು ಏನಿದೆ ಅಂದ್ರೆ 60% ಕೂಲಿ ವೆಚ್ಚ ಸರ್, 40% ಸಾಮಗ್ರಿ ಅಂತ ಇರ್ತದೆ ಸರ್. ಅದಕ್ಕೆ ಮೀರಪ್ಲೇ ಇಲ್ಲ, ಯಾವುದೇ ಜಿಪಿ ಇರಲಿ. ನಾನು ಕೇವಲ ನಾನು ಬರೀ ಸಿಸಿ ರೋಡ್ ಮಾಡ್ತೀನಿ ಅಥವಾ ನಾನು ಬಿಲ್ಡಿಂಗ್ ಕಟ್ಟಿರ್ತೀನಿ ಅಂತ ಬರೋದಿಲ್ಲ ಸರ್, ಆಗೋದಿಲ್ಲ ಸರ್. ನಮ್ಮಲ್ಲಿ ಏನಿದೆ ಅಂತಂದ್ರೆ ಎರಡು ರೀತಿ ಇರಬೇಕು, ಬ್ಯಾಲೆನ್ಸ್ ಆಗಬೇಕು. 60% ಕೂಲಿ ಇದ್ರೆ ಶೇಕಡ 60% ಕೂಲಿಗೆ ಕೂಲಿ ಇರಬೇಕು, 40% ಮಟೀರಿಯಲ್ ಇರಬೇಕು ಸರ್. ಅದರಲ್ಲಿ ನಾವು ಈಗ ಈ ವರ್ಷದಿಂದ ನಾವು ಜಲ ಸಂಜೀವಿನಿ ಅಂತ ಕೂಡ ನಾವು ಒಂದು ಹೊಸ ಒಂದು ಇದು ಮಾಡಿದೀವಿ ಸರ್. ಬಹಳಷ್ಟು ನಮ್ಮ ಪಂಚಾಯತ್ ರಾಜ್ ಆಯುಕ್ತಾಲಯದಿಂದ ಬಹಳಷ್ಟು ಪತ್ರಗಳು ಬಂದಿದ್ದಾವೆ ಸರ್. ಸೊ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮೊದಲೇದಾಗಿ ನಾವು ಬರಗಾಲ ತಡೆಗಟ್ಟುವ ಕಾಮಗಾರಿಗಳಂತ ಕೂಡ ಮಾಡ್ತೀವಿ ಸರ್. ಈಗ ಹೊಂಡ, ಕೆರೆ, ಮಳೆ ನೀರು ಕೊಯ್ಲು, ಅರಣ್ಯ ಸಸಿ ನಾಟಿ, ಕೊಳವೆ ಬಾಯಿ ಮರು ಪೂರ್ಣ ಅಂತ ಹೇಳಿ ಸರ್. ಆಮೇಲೆ ಈಗ ಸಮತಳಿ ಕಂದಕ ಅಂತ ಇದೆ ಸರ್, ಇವೆಲ್ಲ ಕೂಡ ಮಾಡ್ತಾ ಇದೀವಿ ಸರ್ ನಾವು. ಅದ್ ಬಿಟ್ಟು ಪ್ರವಾಹ ತಡೆಗಟ್ಟಕ್ಕಂತ ಕಾಮಗಾರಿ ಕೂಡ ನಾವು ಅವು ಕೂಡ ಮಾಡ್ತೀವಿ ಸರ್. ಯಾಕಂದ್ರೆ ಅವು ಬಹಳ ಇಂಪಾರ್ಟೆಂಟ್ ಅಂತೇಳಿ ಅವುಗಳನ್ನು ಕೂಡ ಮಾಡ್ತೀವಿ ಸರ್. ಈಗ ಅದರಲ್ಲಿ ಈಗ ನಾವು ಸಮತಳಿ ಕ್ಷೇತ್ರ ಬದು ಅಂತೇಳಿ ಈಗ ಹೊಲದಲ್ಲಿರ್ತಕ್ಕಂತ ಈಗೆಲ್ಲ ಮೆಕ್ಕಲು ಮಣ್ಣುಗಳು ಹೋಗ್ತಾ ಇದೆ. ನೀರಿನ ಇವತ್ತು ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಇವತ್ತು ಭೂಮಿಯಲ್ಲಿ ನೀರು ಇಲ್ಲೇ ಇಲ್ಲ. ಮೊದಲು ಬಾವಿಯಲ್ಲಿ ನಾವೆಲ್ಲ ನೀರು ತಗೋತಾ ಇದೀವಿ, ಅಂತರ್ಜಲ ಮಟ್ಟ ಕುಸಿದೋಗಿದೆ, ಅಂತರ್ಜಲ ಪೂರ್ತಿ ಕುಸಿದೆ. ಅದನ್ನ ಯಾವ ರೀತಿ ನಾವು ತಡೆಗಟ್ಟಬೇಕು ಅಂದ್ರೆ ಹೊಲಕ್ಕೆ ನಾವು ಬದು ನಿರ್ಮಾಣ ಮಾಡಿದ್ರೆ ಅಲ್ಲಿ ಬರ್ತಕ್ಕಂತ ಮಳೆ ಬೇರೆ ಕಡೆ ಹೋಗ್ಲಾರ್ದಂಗ ಅಲ್ಲೇ ಉಳಿತದೆ. ಸೊ ಅದರನ್ನು ನಾವು ಮೊದಲು ಅದನ್ನ ಮಾಡ್ತಾ ಇದೀವಿ ಸರ್, ಅದನ್ನ ಬದು ನಿರ್ಮಾಣ ಅಂತೇಳಿ. ಆಮೇಲೆ ಕೃಷಿ ಹೊಂಡ ಮಾಡ್ತಾ ಇದೀವಿ, ಆಮೇಲೆ ಅರಣ್ಯೀಕರಣ ಮಾಡ್ತಾ ಇದೀವಿ, ಮರುಪೂರ್ಣ ಘಟಕ ಅಂತ ಮಾಡ್ತಾ ಇದೀವಿ. ರಸ್ತೆ ಬದಿ ಈಗ ಅರಣ್ಯೀಕರಣ ಗಿಡಗಳನ್ನು ಕೂಡ ನಾವು ಹಾಕ್ತಾ ಇದೀವಿ ಸರ್. ಮಳೆ ನೀರು ಕೊಯ್ಲು ಅಂತೇಳಿ ಇದು ಬಹಳ ಹೋದ ವರ್ಷದಿಂದ ಮಾಡ್ತಾ ಇದೀವಿ ಸರ್. ನಾವು ಈಗೆಲ್ಲ ಬೋರ್ವೆಲ್ಸ್ ಇದಾವೆ ರಿಚಾರ್ಜ್ ಮಾಡ್ಲಿಕ್ಕೆ, ಅವುಗಳೇ ಮಾಡ್ತಾ ಇದೀವಿ. ಮನೆಗಳ ಮೇಲೆ ನೀರ್ ಏನ್ ಮಳೆಗಾಲದಲ್ಲಿ ಬೀಳ್ತಲ್ಲ ಸರ್, ಆ ನೀರು ಹರಿದು ಹೋಗ್ಬಿಡ್ತದೆ, ಅದನ್ನ ಕೆಳಗಡೆ ರಿಚಾರ್ಜ್ ಫಿಟ್ ಅಂತೇಳಿ ಮಳೆ ನೀರು ಕೊಯ್ಲು ಕೂಡ ನಾವು ಇದೆಲ್ಲವನ್ನು ಕೂಡ ಮಾಡ್ತಾ ಇದೀವಿ. ಅಮೃತ ಸರೋವರ, ಆಮೇಲೆ ತಡೆಗೋಡೆ, ಒಡ್ಡು ನಿರ್ಮಾಣ, ನೀರಿನ ಹೊಂಡ, ತೆರೆದ ಬಾವಿ, ಆಮೇಲೆ ಈಗ ಹಿಂದಿನ ಏನು ನಾವು ನೋಡ್ತಾ ಇದೀವಿ ಹಿಂದ ರಾಜ ಮಹಾರಾಜರಲ್ಲಿ ಏನಿದ್ದವಲ್ಲ ಸರ್ ಹೊಸ ಹೊಸ ಬಾವಿಗಳೆಲ್ಲ, ಅವೆಲ್ಲವನ್ನು ನಾವು ಇವತ್ತ ಪುನರ್ ಮನಶ್ಚೇತನ ಮಾಡ್ತಾ ಇದೀವಿ ಸರ್. ತುಂಬಾ ಒಳ್ಳೇದು ಸರ್. ಮುಂದಿನ ಕರೆ ನೋಡೋಣ ಸರ್ ಒಂದು. ಓಕೆ ಸರ್, ಓಕೆ ಸರ್. ಹಲೋ ಹಲೋ ಸರ್, ಸರ್ ನಮಸ್ತೆ, ಹೇಳ್ರಿ, ಯಾರು ಮಾತಾಡ್ತೀರಿ? ವಸಂತರಾವ್. ವಸಂತರಾವ್ ಮುದ್ದಡಗದಿಂದ. ಹೌದ್ರಿ ಸರ್. ಮೊಬೈಲ್ ಸಂಖ್ಯೆ ಹೇಳಿ ಸರ್. 8-6-9-0-3-0-0-0-0-0-1-1. ಪ್ರಶ್ನೆ ಕೇಳಿ ಸರ್. ಮಾನ್ಪಡೆ ಸರ್. ಮಾನ್ಪಡೆ ಸರ್ ಇದಾರೆ ಇಲ್ಲೇ, ಕೇಳಿ ಪ್ರಶ್ನೆ ಕೇಳಿ. ಹೇಳ್ರಿ. ನಮಸ್ತೆ, ಹೇಳ್ರಿ. ಕೃಷಿ ಹೊಂಡ ಬೇಕಾದ್ರಿ ಸರ್ ನಮ್ಗೆ. ಅದೇ ಕೃಷಿ ಹೊಂಡ ಬೇಕಾಗಿದೆ ಅಂತೆ. ಈಗ ಜಾಬ್ ಕಾರ್ಡ್ ಇದೆಯಾ ಸರ್ ತಮ್ದು? ಜಾಬ್ ಕಾರ್ಡ್ ಏನ್ರಿ ಸರ್? ಇಲ್ರೇ. ಈಗ ಜಾಬ್ ಕಾರ್ಡ್ ಇಲ್ಲ ಇವ್ರದ್ದು, ಏನ್ ಮಾಡ್ಬೇಕು ಹೇಳಿ ಸರ್ ಅವ್ರಿಗೆ? ಸರ್ ಮುಂಚೆ ಜಾಬ್ ಕಾರ್ಡ್ ಮಾಡ್ಕೋಬೇಕು ಸರ್, ಅದ್ರ ಜೊತೆ ಜೊತೆಗೆ ಈಗ ಕ್ರಿಯಾ ಯೋಜನೆ ನಡೀತಾ ಇದೆ ಸರ್, ಎಲ್ಲಾ ಪಂಚಾಯತ್ ಕ್ರಿಯಾ ಯೋಜನೆ ಮಾಡ್ತಾ ಇದಾರೆ. ದಯವಿಟ್ಟು ತಾವು ಕ್ರಿಯಾ ಯೋಜನೆ ಸಲುವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ನಿಮ್ದು ಪಾಣಿ ಹಚ್ಚಿ ಅಥವಾ ಹೋಲ್ಡಿಂಗ್ ಪಾಣಿ ಎರಡು ಹಚ್ಚಿ ಕೃಷಿ ಹೊಂಡ ಬೇಕು ಅಂತ ಒಂದು ಅರ್ಜಿ ಸಲ್ಲಿಸಬೇಕು ಗ್ರಾಮ ಪಂಚಾಯತ್ಗೆ. ನಾವು ಕೂಡ ಇದನ್ನ ಗ್ರಾಮ ಪಂಚಾಯತ್ಗೆ ಸಲ್ಲಿಸ್ತೀವಿ, ಕೊಡ್ತೀವಿ. ಇದು ಒಂದು ಕೃಷಿ ಹೊಂಡ ಮಾಡ್ಕೋಬೇಕಾದ್ರೆ ನಿಮ್ಮ ಸೈಜ್ ಮ್ಯಾಗ ಬರ್ತದೆ ಅಮೌಂಟ್ ರೀ. ಒಂದು ಕೃಷಿ ಹೊಂಡಕ್ಕೆ 52,000 ರೂಪಾಯಿ ಕೊಡ್ತೀವಿ ನಾವು ಒಂದು ಸೈಜಿಗೆ, ಇನ್ನೊಂದು ಸೈಜಿಗೆ 63,000 ರೂಪಾಯಿ ಕೊಡ್ತೀವಿ, ಇನ್ನೊಂದು ಸೈಜಿಗೆ 92,000 ರೂಪಾಯಿ ಕೊಡ್ತೀವಿ. ಅತಿ ದೊಡ್ಡದು ಅಂತಂದ್ರೆ 149,000 ರೂಪಾಯಿ ನಾವು ಅವ್ರಿಗೆ ಕೊಡ್ತೀವಿ. ನೀವು ಅರ್ಜಿ ಸಲ್ಲಿಸಿದ್ರೆ ನಿಮ್ದು ಕೃಷಿ ಹೊಂಡ ನಾವು ಗ್ರಾಮ ಪಂಚಾಯತ್. ವಸಂತರಾವ್ ಸರ್, ಈಗ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆ ಆಗಿರೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ? ನೀವು ಫಸ್ಟ್ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಹೋಗಿ ಭೇಟಿ ಕೊಡ್ಬೇಕು ನೋಡ್ರಿ. ಭೇಟಿ ಕೊಟ್ಟು ಇದೆಲ್ಲ ನೀವು ರಿಕ್ವೈರ್ಮೆಂಟ್ ಹೇಳಿದ್ರೆ ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಪ್ರೊಸೀಜರ್ ಇದೆ ಅಂತ. ನೀವು ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಕೃಷಿ ಹೊಂಡ ಮಾಡ್ಕೊಡ್ತೀವಿ ಗ್ರಾಮ ಪಂಚಾಯತಿಯಿಂದ. ಹೇಳಿ ಸರ್. ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ಮಾಡಿದ್ರೆ ಅಲ್ಲಿ ನಿಮ್ಗೆ ಪಿ ಡಿ ಒ ಸಾಹೇಬರೆಲ್ಲ ಗೈಡ್ ಮಾಡ್ತಾರೆ ಸರ್. ತುಂಬಾ ಧನ್ಯವಾದಗಳು. ಹೇಳಿ ಸರ್. ನೀವು ಈಗ ಹೋಗಿ ನಿಮ್ ಪಂಚಾಯತಿನಲ್ಲಿ ಹೋಗಿ ನಿಮ್ಗೆ ಏನು ಕೃಷಿ ಹೊಂಡ ಬೇಕಲ್ಲ ನಿಮ್ದೊಂದು ಪಾಣಿ ಕೊಟ್ಬಿಟ್ಟು ಅಲ್ಲಿ ನೀವು ಅಲ್ಲಿ ಈಗಾಗಲೇ ಗ್ರಾಮ ಸಭೆಗಳು ಆಗಿದಾವ. ಆದರೂ ಕೂಡ ನಮ್ಮ ಜಿಲ್ಲಾ ಪಂಚಾಯತಿಯಿಂದ 28 ರೊಳಗಾಗಿ ಕೆಲವು ಇನ್ನೊಂದು ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಅಲ್ಲಿ ಅರ್ಜಿಯನ್ನು ಕೊಟ್ಟಿದ್ರೆ ಅವರು ನಿಮ್ ಕನ್ಸಿಡರ್ ಮಾಡ್ತಾರೆ. ತಾವು ಅಲ್ಲಿ ಹೋಗಿ ಜಿಲ್ಲಾ ತಮ್ಮ ತಾಲೂಕು ಪಂಚಾಯತ್ಗೆ ಹೋಗಿ ಲಾಸ್ಟ್ ಡೇಟ್ ಇನ್ನೊಂದ್ಸರ್ತಿ ಹೇಳ್ಬಿಡಿ ಸರ್, ಎಲ್ಲ ಕೆಳಗರಿಗೂ ರೈತ ಮಿತ್ರರಿಗೂ ಅನುಕೂಲ ಆಗುತ್ತೆ. ಅದರಿಂದ ಈಗ ಎಲ್ಲರಿಗೂ ನಮ್ಮ ಒಂದು 2023-24 ಸಾಲಿನ ಒಂದು ವಾರ್ಷಿಕ ಕ್ರಿಯಾ ಯೋಜನೆ ನಾವು ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯತಿಗೆ ತಾಲೂಕು ಪಂಚಾಯತಿಗೆ 22 ಅಂದ್ರೆ ಇದೇ ಇವತ್ತಿಗಿನ 22 ತಾರೀಕು ಸಲ್ಲಿಸಬೇಕಾಗಿತ್ತು. ಆದ್ರೆ ಇನ್ನು ಕೆಲವು ಕಡೆ ಆಗಿಲ್ಲ. ಸೊ ಇನ್ನು ಈಗ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಸರ್, ಅದು 28 ರೊಳಗಾಗಿ ಎಲ್ಲ ಕಡೆ ಕೊಡಬೇಕು ಅಂತ ಹೇಳಿದ್ದಾರೆ. ಫೆಬ್ರವರಿ 28 ಲಾಸ್ಟ್ ಇದೆ. 28 ರೊಳಗಾಗಿ ತಾವೆಲ್ಲರೂ ನಿಮ್ ಏನಿದೆ ಅಲ್ಲ ಅದನ್ನೆಲ್ಲ ಕೊಟ್ಟರೆ ಅವ್ರು ಸ್ವಲ್ಪ ಕನ್ಸಿಡರ್ ಮಾಡ್ತಾರೆ ಸರ್. ನೋಡಿ ಸರ್, ಇನ್ನೊಂದು ಸ್ವಲ್ಪ ದಿವಸ ಸಮಯಾವಕಾಶ ಇದೆ, ನಾಳೆನೆ ನೀವು ಭೇಟಿ ಕೊಡಿ ಸರ್ ಪಂಚಾಯತ್ ಕಾರ್ಯಾಲಯಕ್ಕೆ. ಈಗ ಜಾಬ್ ಕಾರ್ಡ್ಗೂ ಕೂಡ ಅರ್ಜಿ ಕೊಡಬಹುದು. ಈಗ ಜಾಬ್ ಕಾರ್ಡ್ಗೆ ನೀವು ಸಪರೇಟ್ ಅರ್ಜಿ ಕೊಟ್ಬಿಟ್ಟು ನೀವು ಏನ್ ಅದಕ್ಕೇನು ಬಹಳ ಸಮಯ ಇಲ್ಲ, ನಿಮ್ಗೆ 10 ನಿಮಿಷದಲ್ಲಿ ನಿಮ್ಗೆ ಜಾಬ್ ಕಾರ್ಡ್ ಕೊಡ್ತಾರೆ. ನೀವು ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ದು ಫೋಟೋ ಕೊಟ್ಬಿಟ್ಟು ಹೋಯ್ತು. ಅದೇನಿಲ್ಲ. ನೀವು ಅಲ್ಲಿ ನಿಮ್ಮ ಹೋಗಿ ಅಲ್ಲಿ ಡಿಒ ಅಂತಿದ್ದಾರೆ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾರೆ, ಕಂಪ್ಯೂಟರ್ ಆಪರೇಟರ್ ಪಿಡಿಒ ಇರ್ತಾನೆ. ತಾವು ಅಲ್ಲಿ ಹೋಗಿ ಅರ್ಜಿ ಕೊಟ್ಟಿದ್ರೆ ಸಾಕು. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ನಾವು ಚರ್ಚೆ ಮಾಡಲೇಬೇಕು ಸರ್. ಇಲ್ಲಿ ಇತ್ತೀಚೆಗೆ ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿದೆ, ಎಲ್ಲ ಫಲಾನುಭವಿಗಳಿಗೆ ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿದೆ, ಮತ್ತೆ ಈ KYC ಅವರು ಕಂಪಲ್ಸರಿ ಮಾಡಿಸಲೇಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅಂತೆ. ಈ KYC ಅಂದ್ರೆ ಏನು ಸರ್? ಅವರು ಈ KYC ಮಾಡಿಸಬೇಕಾದ್ರೆ ಎಲ್ಲಿ ಹೋಗ್ಬೇಕು ಸರ್? ನೋಡ್ರಿ, ಅವ್ರದ್ದು ಈ KYC ಮಾಡಿಸಬೇಕಾದ್ರೆ SBI ಟಿನ್ನಿ ಅಥವಾ CSC ಸೆಂಟ್ರು, ಗ್ರಾಮ ಪಂಚಾಯತ್ ಗ್ರಾಮ ಒನ್ ಅಂತ ಅದಾವ್ರಿ, ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ ಒಳಗೆ ಗ್ರಾಮ ಒನ್ ಅಂತ ಅದಾವ್ರಿ, ಅಲ್ಲೂ ಕೂಡ ಮಾಡಿಕೊಡ್ತಾರೆ. ಅದನ್ನ ಒಂದು ಆಧಾರ್ ಕಾರ್ಡ್ ಸಂಕಟ ಒಯ್ಯಬೇಕು, ಜೊತೆಗೆ ಒಯ್ಯಬೇಕು. ಒಯ್ದು ಬ್ಯಾಂಕ್ ಪಾಸ್ಬುಕ್ ಕಾಪಿನೂ ಬೇಕಲ್ವಾ ಸರ್? ಗ್ರಾಮ ಪಾಸ್ಬುಕ್ ಏನ್ ಬೇಕಾಗಿಲ್ಲ ಸರ್, ಒಂದು ಆಧಾರ್ ಕಾರ್ಡ್ ತಗೊಂಡು ಹೋಗಬೇಕು. ತಗೊಂಡು ಹೋಗಿದ್ದು ಈ ಟಿನ್ನಿ ಹತ್ರ, SBI ಟಿನ್ನಿ ಅಥವಾ KGBದು ಮಿತ್ರ ಅಂತ ಅದಾರ್ರಿ, ಅಲ್ಲಿ ಒಯ್ದು ಕೊಟ್ಟರೆ ಅವರು ಈ KYC ಮಾಡ್ಕೊಡ್ತಾರೆ ಸರ್. ಆಕೆ ಈ KYCನ ಆಧಾರ್ ಕಾರ್ಡ್ ತಗೊಂಡು ಒಯ್ದು ಬ್ಯಾಂಕಿಗೆ ಕೊಟ್ಟರೆ ಅವರು ಈ KYC ಲಿಂಕ್ ಮಾಡ್ಕೊಡ್ತಾರೆ ಸರ್. ಅದು ಅಪ್ಡೇಟ್ ಆಗ್ತದ, ಮೂರು ದಿವಸನೇ ಅಪ್ಡೇಟ್ ಆಗ್ತದೆ ಸರ್. ಅದು ಅವಾಗ ನಿಮ್ಗೆ ಇದು ಕೂಲಿ ಅಮೌಂಟ್, ವೇತನ ಏನು ಕೂಲಿ ಅಮೌಂಟ್ ಬರ್ತದೆ, ಜಮಾ ಆಗ್ತದೆ. ಈ KYC ಆಗಿಲ್ಲ ಅಂದ್ರೆ ಅವ್ರಿಗೆ ಜಮಾ ಆಗಲ್ವ ಸರ್? ಜಮಾ ಆಗಲ್ಲ ಸರ್, ಅದು ಮಾಡ್ಕೊಂಡ್ರೆ ಜಮಾ ಆಗ್ತದೆ ಸರ್. ಅಥವಾ ಒಂದು ಹಿಂಗ್ ಮಾಡಬಹುದು ಸರ್, ಇಲ್ಲಾಂದ್ರೆ ನೀವು ಪೋಸ್ಟ್ ಆಫೀಸ್ನಾಗೂ ಕೂಡ ಅಕೌಂಟ್ ತೆಗಿಸಬಹುದು ಸರ್. ನೀವು ತೆಗ್ಸಿರೋದ್ರಿಂದ ಈ KYC ಆಗ್ಬಿಡ್ತದೆ ಸರ್ ಆಟೋಮೆಟಿಕ್ಲಿ, ಅವರು ಫಸ್ಟ್ ಮಾಡ್ಕೊಡ್ತಾರೆ ಸರ್. ಅಂದ್ರೆ ಅಕೌಂಟ್ ತೆಗಿಸೋ ಟೈಮಿಗೆ ಈ KYC ಮಾಡ್ಕೊಡ್ತಾರೆ ಸರ್ ಅವರು. ಹಂಗೆ ಡೈರೆಕ್ಟ್ ಆಗಿ ನಿಮ್ಗೆ ಇರಲ್ಲ ಸರ್, ಡೈರೆಕ್ಟ್ ಅವರಿಗೆ ಅಮೌಂಟ್ ಜಮಾ ಆಗ್ತದೆ ಸರ್. ಸರ್, ಇವಾಗ ವಸತಿ ಯೋಜನೆಗಳು ಇವೆ ಬೇರೆ ಬೇರೆ, ನಮ್ಮ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ, ಅದರಲ್ಲಿ ಒಬ್ಬರಿಗೆ ಮನೆ ಮಂಜೂರಾದ್ಮೇಲೆ ಈಗ ಅವ್ರ ಮನೆ ಕಟ್ಟಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾನು ನರೇಗಾದಿಂದ ಏನಾದರೂ ಸೌಲಭ್ಯ ಪಡಿಬಹುದಾ ಅಂತ ಯೋಚನೆ ಮಾಡಿದ್ರೆ ಅವ್ರಿಗೇನಾದ್ರೂ ಅವಕಾಶ ಇದೆಯಾ ಸರ್? ಸರ್, ಇದು ಬಹಳ ಬಹಳ ಅತಿ ಉತ್ತಮವಾದಂತಹ ಒಂದು ಪ್ರಶ್ನೆ ಸರ್. ಇದು ಇದು ಬಹಳ ಜನರಿಗೆ ಕೂಡ ಗೊತ್ತಿಲ್ಲ ಸರ್. ಈಗಾಗಲೇ ನಾವು ಬಹಳ ಸಲ ಹೇಳ್ತಾ ಇದ್ರು ಕೂಡ ಕೆಲವು ಮಂದಿಗೆ ಬಹಳಷ್ಟು ಗೊತ್ತಿಲ್ಲ ಸರ್. ಇಲ್ಲಿ ಕೂಡ ನಾವು ನರೇಗಾ ಯೋಜನೆಯಲ್ಲಿ ಹೆಂಗಿದೆ ಅಂತಂದ್ರೆ ಸರ್, ಅದೇ ಒಂದು ಒಂದು ಮನಿ ಅನುಮೋದನೆ ಆದ್ರೆ ಅವರಿಗೆ ಏನು ನಿಗಮದಿಂದ, ರಾಜೀವ್ ಗಾಂಧಿ ವಸತಿ ನಿಗಮ ಇರ್ಬೋದು, ಪಿ ಎಂ ಎ ವೈ ಇರ್ಬೋದು, ಅಥವಾ ನಮ್ಮ ಬಸವ ವಸತಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು ಸರ್, ಅದ್ ಏನು ಅಮೌಂಟ್ ಕೊಡ್ತಾರೆ, ಆ ಅಮೌಂಟ್ಗೆ ನಾವು ಹೆಚ್ಚುವರಿಯಾಗಿ 90 ಮಾನವ ದಿನಗಳನ್ನ ನಾವು ಅವರಿಗೆ ಕೊಡ್ತೀವಿ ಸರ್. ನಾವು ಅಂದ್ರೆ ಈ 90 ದಿವಸದಲ್ಲಿ ಅವ್ರು ಏನ್ ಕೆಲಸ ಮಾಡಬೇಕು ಸರ್, ಅವ್ರ ಮನೆ ಕೆಟ್ಟ ಕೆಲಸ ಅವರೇ ಮಾಡ್ಬೇಕು? ಹಾ ಸರ್, ಅದು ಹೇಗಿದೆ ಅಂತ ಹೇಳಿದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಈ ಸರಿಗೆ ಈಗ ನಮ್ಮ ಬಸವ ವಸತಿ ಮತ್ತು ಅಂಬೇಡ್ಕರ್ ವಸತಿ ಅಂತ ಇದೆ ಸರ್. ಈಗ ನಾವು ಬಸವ ವಸತಿ ಯೋಜನೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಎಸ್ಸಿ ಎಸ್ ಟಿ ಪ್ಲಾನ್ ಸರ್, ಇದು ಅಂಬೇಡ್ಕರ್ ಅಂದ್ರೆ 175,000 ನಾವು 4 ಕಂತುಗಳಲ್ಲಿ ಅವರಿಗೆ ನಾವೇನ್ ಮಾಡ್ತೀವಿ ಹಣವನ್ನ ಕೊಡ್ತೀವಿ 175,000. ಜೊತೆಗೆ ಸರ್ ಹೆಚ್ಚುವರಿಯಾಗಿ ಈ ಉದ್ಯೋಗ ಖಾತ್ರಿಯಲ್ಲಿ ತಮ್ಮ ಮನೆಯಲ್ಲಿ ತಾವೇ ಬೇರೆ ಬೇಕಾಗಿಲ್ಲ, ಏನು ಮನೆ ಕಟ್ಟುವಾಗ ಏನೇನು ಸ್ವಲ್ಪ ಅಕುಶಲ ಇರ್ತದಲ್ಲ, ಇವರೇ ಮಾಡಿದ್ರೆ ನಾವು ಅದಕ್ಕೆ 90 ದಿನಗಳನ್ನ ಅಂದ್ರೆ 27,810 ರೂಪಾಯಿಗಳನ್ನ ನಾವು ಹೆಚ್ಚುವರಿಯಾಗಿ ನಾವು ಅವ್ರಿಗೆ ಕೊಡ್ತೀವಿ ಸರ್. ಇದು ಹೆಚ್ಚುವರಿಯಾಗಿ ಸರ್, ಇದು ಒಳ್ಳೆ ಮಾಹಿತಿ, ಒಳ್ಳೆ ಸರ್. ಈ ಜನರಲ್ಲಿ ತಂದ್ರೆ 120,000 ಇದ್ರೆ ಎಡಿಸಲ ಆಗಿ ಮತ್ತು 127,810 ರೂಪಾಯಿ ಇದು ಹೆಚ್ಚುವರಿಯಾಗಿ ನಾವು ಕೊಡ್ತೀವಿ ಸರ್. ಇದು ಹ್ಯಾಂಗ್ ಕೊಡ್ತೀವಿ ಅಂದ್ರೆ ಇದ್ರ ಕೂಡ ಪದ್ಧತಿ ಇದೆ ಸರ್. ಈ ಹಿಂದೆ ಏನಿತ್ತು ಅಂದ್ರೆ ನಾವು ಬೇಸ್ಮೆಂಟ್ಗೆ 28 ದಿನಗಳು, ಲಿಂಟಲ್ಗೆ 24 ದಿನಗಳು, ರೂಫ್ಲೆಗೆ 24, ಆಮೇಲೆ ಕಂಪ್ಲೀಷನ್ ಸ್ಟೇಜ್ ಸ್ವಲ್ಪ ಮೇಲೆ ಇರ್ತದೆ ಸರ್, ಅದಕ್ಕೆ ನಾವೆಲ್ಲ ಕೊಡ್ತಾ ಇದೀವಿ. ಬಟ್ ಈಗ ಸರ್ಕಾರ ನಿನ್ನೆ ಮೊನ್ನೆ ಮತ್ತೊಂದು